ಸುಲಭವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತೆ, ವಯಸ್ಕರಿಗೆ ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜವೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಬೇರು ತಿನ್ನುವ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ ಅವರೊಂದಿಗೆ ಸಂದರ್ಶನವಿದೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ಈಗ ಬೇರು ಹುಳುವಿನ ಬಾಧೆ ಎಲ್ಲಾ ಬೆಳೆಗಳಲ್ಲೂ ಕಾಣಿಸ್ಕೊಳ್ಳುತ್ತೆ ಯಾವಾಗ ಮೊದಲನೇ ಮಳೆ ಬಂದಾಗ. ಈ ದಿನ ನೀವು ನಮ್ಮ ರೈತರಿಗೆ ಕಬ್ಬಿನಲ್ಲಿ ಬೇರು ಹುಳು ಬಂದಾಗ ಏನ್ ಮಾಡಬೇಕು, ಅದು ಹೇಗ್ ಬರುತ್ತೆ, ಅದರ ನಿರ್ವಹಣೆ ಹೇಗೆ, ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಕರ್ನಾಟಕದಲ್ಲಿ ಕಬ್ಬು ಒಂದು ಪ್ರಮುಖವಾದಂತ ವಾಣಿಜ್ಯ ಬೆಳೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಕಬ್ಬಿನ ಬೆಳೆಯಲ್ಲಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ, ಹಾಗೆಯೇ ಸಕ್ಕರೆ ಇಳುವರಿನಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 16 ಜಿಲ್ಲೆಗಳಲ್ಲಿ ಕಬ್ಬನ್ನ ಪ್ರಮುಖವಾದಂತ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗ್ತಿದೆ. ಈ ಒಂದು ಕಬ್ಬಿನ ಬೆಳೆಗೆ ಬಾಧಿಸ್ತಕ್ಕಂಥ ಕೀಟಗಳಲ್ಲಿ ಪ್ರಮುಖವಾದಂಥದ್ದು ಬೇರು ಹುಳು. ಈ ಬೇರು ಹುಳುವನ್ನ ನಾವು ಗೊಣ್ಣೆ ಹುಳು, ರೂಟ್ ಕ್ರಬ್ ಅನ್ನೋ ಹೆಸರುಗಳಿಂದ ಸಹಿತ ನಾವು ಕರಿತೀವಿ. ಇದು ದುಂಬಿ ಜಾತಿಗೆ ಸೇರಿರ್ತಕ್ಕಂಥ ಕೀಟ. ಇದರಲ್ಲಿ ಸಾಕಷ್ಟು ಪ್ರಭೇದಗಳಿದ್ದಾವೆ. ನಮ್ಮ ದೇಶದಲ್ಲಿ ಸುಮಾರು 2,000 ಪ್ರಭೇದಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಅದೇ ರೀತಿ ಕಬ್ಬು ಒಂದು ಬೆಳೆನಲ್ಲೇನೆ ಸುಮಾರು 15 ಪ್ರಭೇದಗಳು ಇರ್ತಕ್ಕಂಥದ್ದು. ಈ ಒಂದು ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರು ಹುಳು ಏನಿದೆ ಅದರ ವೈಜ್ಞಾನಿಕ ಹೆಸರು ಬಂದು ಹೋಲೋಟ್ರೇಕಿಯಾ ಸರೈಟಾ ಅಂತ. ಈ ಬೇರು ಹುಳು ಏನಿದೆ ಇದು ಸರ್ವಭಕ್ಷಕ ಕೀಟ. ಇದು ಕಬ್ಬು ಒಂದನ್ನೇ ತಿನ್ನೋದಿಲ್ಲ, ಹಲವಾರು ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳು, ಉದಾಹರಣೆಗೆ ಶೇಂಗಾ ಇರ್ಬೋದು, ಜೋಳ ಇರ್ಬೋದು, ಗೋವಿನ ಜೋಳ, ನಮ್ಮ ತೊಗರಿ, ಸೋಯಾ ಅವರೆ, ತೆಂಗು, ಅಡಿಕೆ, ಹೂ ಮತ್ತೆ ತರಕಾರಿ ಬೆಳೆಗಳು, ಮತ್ತೆ ಯಾವುದೇ ಬೆಳೆಗಳಿಲ್ಲ ಅಂದ್ರೂ ಸಹಿತ ನಮ್ಮ ಮೇವಿನ ಹುಲ್ಲುನು ಸಹಿತ ಅದರ ಬೇರುಗಳನ್ನು ಸಹಿತ ತಿಂದು ಸರ್ವೈವ್ ಆಗ್ತಕ್ಕಂತ ಗುಣವೊಂದ ಈ ಒಂದು ಕೀಟ ಹೊಂದಿದೆ. ಈ ಎಲ್ಲಾ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳಲ್ಲಿ ಬೇರನ್ನ ತಿಂದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಆದ್ರಿಂದ ನಾವು ಈ ಒಂದು ಕೀಟವನ್ನ ವರ್ಷದ ಮೊದಲನೇ ಮಳೆ ಬಿದ್ದಾಗ್ಲೇನೆ ಹತೋಟಿ ಮಾಡುವುದರಿಂದ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹಾಗೆ ಈ ಹುಳು ನಮ್ಗೆ ಬೇರಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ಬೇರನ್ನ ಜೀವಂತ ಬೇರುಗಳನ್ನ ತಿಂದು ಬೆಳೆಗೆ ಹಾನಿಯನ್ನ ಉಂಟು ಮಾಡ್ತಕ್ಕಂದ್ರೆ ಯಾವ್ದಾದ್ರು ಒಂದು ಗಿಡನ ನಾವು ಮಣ್ಣಿಂದ ತೆಗೆದ್ರೆ ಆ ಬೇರ್ನಲ್ಲಿ ಈ ಹುಳುನ ನೋಡಬಹುದು. ಇದು ಬರಿಗಣ್ಣ ಕಾಣುತ್ತಾ ಮೇಡಮ್? ಹಾ, ಬರಿಗಣ್ಣಗೆ ಕಾಡುತ್ತೆ ಹೇಳ್ತೀನಿ. ಇದು ಕಬ್ಬಿನಲ್ಲಿ ಈ ಒಂದು ಕೀಟದ ಹಾವಳಿಯಿಂದ ನಮ್ಗೆ 10-80% ವರೆಗೂ ಸಹಿತ ಹಾನಿಯನ್ನ ಉಂಟು ಮಾಡುತ್ತೆ. ಹುಳುಗಳ ತೀವ್ರತೆ ಹೆಚ್ಚಾದಂತ ಸಂದರ್ಭದಲ್ಲಿ 100% ಅಂದ್ರೆ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನ ಇದರ ಒಂದು ಹಾನಿ ಸಂಭಾವ್ಯ ಮತ್ತೆ ಕೀಟವನ್ನ ನಿಯಂತ್ರಣ ಮಾಡೋದು ಕಷ್ಟ ಇರೋದ್ರಿಂದ ಇದನ್ನ ರಾಷ್ಟ್ರೀಯ ಪೀಡೆ ಅಂದ್ರೆ ನ್ಯಾಷನಲ್ ಪೆಸ್ಟ್ ಅಂತ ಸಹಿತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಕಬ್ಬನ್ನು ಬೆಳೀತಾರೋ ಅಂತ ಎಲ್ಲಾ ಕಡೆಗಳಲ್ಲೂ ಸಹಿತ ಇದು ಮಾರಕವಾದಂತ ಪೀಡೆ ಆಗಿದೆ. ಪ್ರಮುಖವಾಗಿ ತೇವಾಂಶದ ಕೊರತೆ ಇರತಕ್ಕಂತ ಕಬ್ಬಿನ ಗದ್ದೆಗಳಲ್ಲಿ ಮತ್ತೆ ಕಬ್ಬು ಬೆಳೀತಕ್ಕಂತ ಪ್ರದೇಶದಲ್ಲಿ ಬರಪೀಡಿತ ಆಗಿದ್ರೆ ಅಂತ ಕಡೆ ಈ ಒಂದು ಹುಳುವಿನ ಬಾಧೆ ಹೆಚ್ಚಾಗಿರುತ್ತೆ ಮತ್ತೆ ಮುಂದಿನ ಬೆಳೆಗಳಿಗೂ ಸಹಿತ ಬರ್ತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಅಂದ್ರೆ ಅದು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಮಣ್ಣಿನಲ್ಲಿ. ಹೌದೌದು, ಕಬ್ಬಿನಲ್ಲಿ ಕೂಳೆ ಬೆಳೆನಲ್ಲಿ ಈ ಒಂದು ಕೀಟದ ಹಾವಳಿ ಹೆಚ್ಚಿಗೆ ಇರುತ್ತೆ. ಫ್ರೆಶ್ ಕ್ರಾಪ್ ಅಲ್ಲೂ ಬರುತ್ತೆ, ಆದ್ರೆ ಕೂಳೆ ಬೆಳೆನಲ್ಲಿ ಹೆಚ್ಚಿನ ಹಾನಿಯನ್ನ ಈ ಒಂದು ಹುಳು ಉಂಟು ಮಾಡುತ್ತೆ. ಈ ಕೀಟ ಬಾಧೆಯ ಲಕ್ಷಣಗಳೇನು, ಇದನ್ನ ನಾವು ಗುರುತಿಸೋದ್ ಹೇಗೆ? ಈ ಬೇರು ಹುಳುಗಳು ಇರ್ತಕ್ಕಂತ ಪ್ರದೇಶದಲ್ಲಿ ನಾವು ಈಗ ಕಬ್ಬಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕಬ್ಬಿನ ಬೇರನ್ನ ಇವು ತಿನ್ನೋದ್ರಿಂದ ಗಿಡಕ್ಕೆ ಬೇಕಾದಂತ ಆ ಪೋಷಕಾಂಶಗಳ ಪೂರೈಕೆನಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇದರಿಂದ ಪೋಷಕಾಂಶಗಳ ಪೂರೈಕೆ ವ್ಯತ್ಯಾಸ ಆಗೋದ್ರಿಂದ ಗಿಡಗಳು ಒಣಗಿದ ಲಕ್ಷಣಗಳನ್ನ ತೋರುತ್ತೆ. ಇದು ಮುಖ್ಯವಾದಂತ ಲಕ್ಷಣ. ಈ ಗಿಡ ಒಣಗ್ತಕ್ಕಂಥದ್ದು ಅಟ್ಟೆ ಸ್ಟ್ರೆಚ್ ಏನಿರೋದಿಲ್ಲ, ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಪ್ಯಾಚಸ್ ಅಲ್ಲಿ ಹಿಂಗೆ ವೃತ್ತಾಕಾರವಾಗಿ ಗಿಡಗಳು ಒಣಗಿ ಸುಟ್ಟಂತೆ ಕಾಣುತ್ತೆ. ಇದು ಒಂದು ಈ ಹುಳುವಿನ ಕೀಟಬಾಧೆಯ ಪ್ರಮುಖವಾದಂತ ಲಕ್ಷಣ. ಇದಲ್ಲದೇ ಇಂತ ಒಂದು ನವುಳಿನ ಬಾಧೆ ಇರ್ತಕ್ಕಂಥ ಗಿಡಗಳನ್ನ ನಾವು ಹೇಳಿದ್ರೆ ಅಂತ ಗಿಡಗಳು ಸುಲಭವಾಗಿ ಕಿತ್ಕೊಂಡು ಬರುತ್ತೆ, ಬೇರು ಸಡ್ಲ ಆಗೋಗಿರುತ್ತೆ. ಹೌದು, ಬೇರನ್ನ ತಿನ್ನೋ ಜೀವಂತ ಬೇರುಗಳನ್ನ ತಿನ್ನೋದ್ರಿಂದ ಬೇರಿನ ಭಾಗ ಸಡ್ಲ ಆಗಿರೋದ್ರಿಂದ ಆ ಗಿಡಗಳನ್ನ ಹೇಳಿದ್ರೆ ಸುಲಭವಾಗಿ ಕಿತ್ಕೊಂಡು ಬರುತ್ತೆ. ಹಾಗೇನೆ ಕಬ್ಬಿನ ಸೋಗು ಅಥವಾ ಗರಿ ಅಂತ ಏನ್ ಹೇಳ್ತೀವಿ ಅವುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಒಂದು ಹುಳುವಿನ ಬಾಧೆ ಇರ್ತಕ್ಕಂಥ ಗಿಡಗಳನ್ನ ನಾವು ಕಿತ್ತು ಅಥವಾ ಆ ಗಿಡದ ಸುತ್ತ ನಾವು ಹಗದು ನೋಡಿದಾಗ ಆ ಗಿಡದ ಬೇರು ಹತ್ರನೇ ಒಂದು ಸಿ ಆಕಾರದ ಮರಿ ಹುಳುಗಳನ್ನ ನಾವು ಕಾಣಬಹುದು. ಇವು ನಮ್ದು ಹುಳುವಿನ ತೀವ್ರತೆ ಆಧಾರದ ಮೇಲೆ ನಮ್ಗೆ 4-6 ಗರಿಷ್ಠ ಒಂದು ಗಿಡಕ್ಕೆ 10 ಹುಳುಗಳನ್ನ ಈ ಒಂದು ಗಿಡದಲ್ಲಿ ಕಂಡುಬರುತ್ತದೆ. ಹಾಗೇನೆ ಒಟ್ಟಾರೆಯಾಗಿ ಏನಾಗುತ್ತೆ, ಈ ಒಂದು ಹುಳುಗಳು ಜೀವಂತ ಬೇರುಗಳನ್ನ ತಿನ್ನೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ನಷ್ಟ ಆಗುತ್ತೆ, ಮತ್ತೆ ಕಬ್ಬಿನಲ್ಲಿ ಏನು ಸಕ್ಕರೆ ಮತ್ತೆ ಬೆಲ್ಲದ ಅಂಶ ಕುಂಠಿತ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ. ಇದಿಷ್ಟು ಒಂದು ಈ ಹುಳುವಿನ ಕೀಟ ಬಾಧೆಯ ಲಕ್ಷಣಗಳು ಕಬ್ಬಿನ ತೋಟದಲ್ಲಿ. ಆಮೇಲೆ ಇದ್ರದ್ದು ಜೀವನ ಚಕ್ರ ಹೇಗೆ ಅಂತ, ಅಂದ್ರೆ ಇದು ಯಾವಾಗ ಬರುತ್ತೆ, ಎಷ್ಟು ದಿನ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು, ಈಗ ನಾವು ಈ ಒಂದು ಬೇರು ಹುಳುವಿನ ಜೀವನ ಚಕ್ರವನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಜೀವನ ಚಕ್ರವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಒಂದು ಕೀಟದನ್ನ ನಾವು ಸಮರ್ಥವಾಗಿ ಹತೋಟಿ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈ ಒಂದು ಕೀಟದ ಜೀವಿತಾವಧಿ ಬಂದು 1 ವರ್ಷಗಳು. ಇದರಲ್ಲಿ ಹಾನಿ ಮಾಡ್ತಕ್ಕಂತ ಅಂತ ಅಂದ್ರೆ 3ನೇ ಮರಿ ಹುಳುವಿನ ಅಂತ ಏನಿದೆ ಅದು ಆಗಸ್ಟ್ ನಿಂದ ಅಕ್ಟೋಬರ್ ವರೆಗೆ ಇರುತ್ತೆ. ಜೀವನ ಚಕ್ರದಲ್ಲಿ ಪ್ರಮುಖವಾಗಿ ನಮ್ಗೆ 4 ಹಂತಗಳಿರುತ್ತೆ. ಅದು ಮೊಟ್ಟೆ ಹಂತ, ಮರಿ ಹುಳುವಿನ ಹಂತ, ಕೋಶಾವಸ್ಥೆ ಮತ್ತೆ ಪ್ರೌಢಾವಸ್ಥೆ ಅಥವಾ ದುಂಬಿ ಹಂತ. ನಮ್ಗೆ ವರ್ಷದ ಮೊದಲನೇ ಮಳೆ ಬಿದ್ದಾಗ ಅಂದ್ರೆ ಮೊದಲನೇ ಬೇಸಿಗೆ ಮಳೆ ಅಥವಾ ಮುಂಗಾರು ಮಳೆ ಬಿದ್ದಾಗ ಮಳೆ ಆಶ್ರಿತ ಪ್ರದೇಶಗಳಾದ್ರೆ ನಮ್ಗೆ ಏಪ್ರಿಲ್ನಿಂದ ಮೇ ತಿಂಗಳಿನಲ್ಲಿ, ಅದೇ ರೀತಿ ನೀರಾವರಿ ಪ್ರದೇಶಗಳಿದ್ದಂತ ಕಡೆಗಳಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ ವರ್ಷದ ಮೊದಲನೇ ಮಳೆ ಆದಾಗ ರಾತ್ರಿ ಸುಮಾರು 1:30-8:00 ಸಮಯದಲ್ಲಿ ಈ ಒಂದು ದುಂಬಿಗಳು ಒಟ್ಟಾಗಿ ಭೂಮಿಯಿಂದ ಹೊರಗಡೆ ಬರ್ತವೆ. ಹೀಗೆ ಹೊರಗಡೆ ಬಂದಂತ ದುಂಬಿಗಳು ಅಲ್ಲೇ ಕಬ್ಬಿನ ಗದ್ದೆಯ ಹತ್ತಿರ ಇರ್ತಕ್ಕಂತ ಮರಗಳು, ಅದರಲ್ಲೂ ಪ್ರಮುಖವಾಗಿ ಬೇವಿನ ಮರ, ಅದಲ್ಲದೆ ಹುಣಸೆ, ಚಾಲಿ, ಸೀಬೆ, ಹೀಗೆ ಸುತ್ತ ಹತ್ತಿರದಲ್ಲಿರ್ತಕ್ಕಂತ ಮರಗಳ ಮೇಲೆ ಈ ಒಂದು ದುಂಬಿಗಳು ಗುಂಪಾಗಿ ಹೋಗಿ ಕೂರ್ತವೆ. ಕೂತು ಅಲ್ಲಿ ಆ ಮರದ ಎಲೆಗಳನ್ನ ತಿನ್ನುತ್ತೆ. ಅದ ನಂತರ ಆ ಸಮಯದಲ್ಲಿ ಗಂಡು ಹೆಣ್ಣು ಸಂಯೋಗ ಒಂದು ಇಡೀ ರಾತ್ರಿ ಅದೇ ಮರದಲ್ಲೇ ಇರುತ್ತೆ. ಆ ನಂತರ ಬೆಳಗಿನ ಜಾವ 4:30-5:00 ಸುಮಾರಿಗೆ ಈ ಒಂದು ಹುಳುಗಳು ಮತ್ತೆ ಭೂಮಿ ಒಳಗಡೆ ಮಣ್ಣಿನ ಒಳಗಡೆ ಹೋಗುತ್ತೆ. ಮಣ್ಣಿನ ಒಳಗಡೆ ಹೋದಂತ ಸಂದರ್ಭದಲ್ಲಿ 8-10 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಕುಡಿಕೆಗಳಲ್ಲಿ ಮೊಟ್ಟೆಗಳನ್ನ ಇಡುತ್ತೆ ದುಂಬಿಗಳು. ಮೊಟ್ಟೆ ಅವಧಿ ಬಂದು ನಮ್ಗೆ 10-12 ದಿನಗಳವರೆಗೆ ಇರುತ್ತೆ. ಈ 10-12 ದಿನಗಳ ಮೊಟ್ಟೆ ಅವಧಿಯ ನಂತರ ಆ ಮೊಟ್ಟೆಗಳಿಂದ 1ನೇ ಹಂತದ ಮರಿ ಹುಳುಗಳು ಬರುತ್ತೆ. ಮರಿ ಹುಳುಗಳಲ್ಲಿ 3 ಜ್ವರ ಅಥವಾ ಹಂತಗಳನ್ನ ಮರಿ ಹುಳುಗಳು ಪೂರೈಸುತ್ತೆ. ಇದರಲ್ಲಿ 1ನೇ ಹಂತದ ಮರಿಗಳಿಂದ ನಮ್ಗೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡೋದಿಲ್ಲ. ಈ 1ನೇ ಹಂತದ ಮರಿಗಳು ಮೊಟ್ಟೆಯಿಂದ ಹೊರಗಡೆ ಬಂದು ಅಲ್ಲೇ ಇರ್ತಕ್ಕಂಥ ಸಾವಯವ ಪದಾರ್ಥಗಳನ್ನ ತಿನ್ನುತ್ತೆ. ಇದರ ಅವಧಿ ಬಂದು 28-30 ದಿನಗಳು. ಅಂದ್ರೆ ಸಾವಯವ ಪದಾರ್ಥ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ಸಾವಯವ ಪದಾರ್ಥಗಳನ್ನೇ ತಿನ್ನುತ್ತೆ. ಅದು ಕಬ್ಬಿನ ಬೇರನ್ನ ಯಾವುದೇ ರೀತಿ ತಿನ್ನೋದಿಲ್ಲ. ಇದು ಕಬ್ಬಿನ ಬೆಳೆಗೆ ಯಾವುದೇ ಹಾನಿಯನ್ನ ಒಂದನೇ ಹಂತದ ಮರಿ ಹುಳುಗಳು ಮಾಡೋದಿಲ್ಲ. ಅಂದ್ರೆ ಅವಾಗ ನಮಗೆ ಗೊತ್ತಾಗೋದೇ ಇಲ್ಲ, ಗೊತ್ತಾಗಲ್ಲ. ಕಬ್ಬು ಆರೋಗ್ಯವಾಗಿರುತ್ತೆ. ಹೌದು, ಆರೋಗ್ಯವಾಗಿ ಇರುತ್ತೆ. ಆದ್ದರಿಂದನೇ ಅದು ಮೊಟ್ಟೆಯಿಂದ ದುಂಬಿಯವರೆಗೆ ಅದು ಭೂಮಿನಲ್ಲೇ ಇರೋದ್ರಿಂದ ನಮ್ಗೆ ನಿಯಂತ್ರಣ ಕಷ್ಟ ಇದೆ. ಆದ್ರಿಂದ ನಾವು ಜೀವನ ಚಕ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಈಗ ಕಬ್ಬಿಗೆ ರಾಸಾಯನಿಕ ಎಲ್ಲ ಹಾಕಿರ್ತಾರಲ್ಲ, ರಾಸಾಯನಿಕಗಳನ್ನ ಭೂಮಿ ತೊಯ್ಯುವ ಹಾಗೆ ಅಥವಾ ಬೇರು ತೊಯ್ಯುವ ಹಾಗೆ ಸಿಂಪರಣೆ ಮಾಡಿದ್ರೆ ಈ ಒಂದನೇ ಹಂತದ ಮರಿ ಹುಳುಗಳನ್ನ ನಾವು ನಾಶ ಮಾಡಬಹುದು. ಇದನ್ನ ನಿರ್ವಹಣಾ ಕ್ರಮಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಒಂದನೇ ಹಂತದ ಮರಿ ಹುಳುಗಳು 28-30 ದಿನಗಳವರೆಗೆ ಅವಧಿ ಇರುತ್ತೆ. ತದನಂತರ ಪೊರೆಯಿಂದ ಬಂದು ಎರಡನೇ ಹಂತದ ಮರಿ ಹುಳುಗಳಾಗುತ್ತೆ. ಈ ಎರಡನೇ ಹಂತದ ಮರಿ ಹುಳುಗಳೇನಿದಾವೆ ಅವು ಸಹಿತ ಅದರ ಅವಧಿನೂ 28-30 ದಿನಗಳವರೆಗೆ ಇರುತ್ತೆ. ಇದು ಕಬ್ಬಿನ ಬೇರಿನ ರೋಮಗಳು ಅಂದ್ರೆ ರೂಟ್ಲೆಟ್ಸ್ ಅಂತ ನಾವೇನ್ ಕರಿತೀವಿ ಅವುಗಳನ್ನ ತಿನ್ನುತ್ತೆ. ಇದಾದ ನಂತರ ಅದು ಮೂರನೇ ಹಂತದ ಮರಿ ಹುಳುಗಳಾಗಿ ರೂಪುಗೊಳ್ಳುತ್ತೆ. ಈ ಮೂರನೇ ಹಂತದ ಮರಿ ಹುಳುಗಳು ಇದು ಬಹಳ ಮುಖ್ಯ ನಮ್ಗೆ, ಯಾಕೆಂದ್ರೆ ಇದರಲ್ಲೇನೆ ನಮ್ಗೆ ಅತಿ ಹೆಚ್ಚಿನ ಯಾಕೆಂದ್ರೆ ಜೀವಂತ ಬೇರುಗಳನ್ನ ಈ ಮೂರನೇ ಹಂತದ ಮರಿಗಳು ತಿನ್ನುತ್ತೆ. ಈ ಮೂರನೇ ಹಂತದ ಮರಿ ಹುಳುಗಳಿಂದನೇ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗ್ತಕ್ಕಂಥದ್ದು. ಇವು 6-8 ತಿಂಗಳವರೆಗೆ ಇರ್ತಕ್ಕಂಥ ಮೂರನೇ ಹಂತದ ಮರಿ ಹುಳುಗಳು ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತೆ. ಹೀಗೆ ಮರಿ ಹುಳುವಿನ ಹಂತ ನಮ್ಗೆ ಒಟ್ಟು 3 ಹಂತಗಳು ನಮ್ಗೆ 170-180 ದಿನಗಳವರೆಗೆ ಪೂರೈಸಿ ತದನಂತರದಲ್ಲಿ ಇದು ಮಣ್ಣಿನಿಂದ 20-30 ಸೆಂಟಿಮೀಟರ್ ಆಳಕ್ಕೆ ಹೋಗಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಕೋಶಾವಸ್ಥೆಯಲ್ಲಿ ಇದು ಯಾವುದೇ ರೀತಿಯ ಹಾನಿಯನ್ನ ನಮ್ಗೆ ಉಂಟು ಮಾಡೋದಿಲ್ಲ, ಮಣ್ಣಿನಲ್ಲೇನೆ ಅದು ಇರುತ್ತೆ. ಈ ಕೋಶಾವಸ್ಥೆ ಅವಧಿ ಬಂದು 12-15 ದಿನಗಳವರೆಗೆ ಇರ್ತಕ್ಕಂಥದ್ದು. ಈ 12-15 ದಿನಗಳ ಕೋಶಾವಸ್ಥೆಯ ನಂತರ ಅದು ಪ್ರೌಢಾವಸ್ಥೆ ಅಥವಾ ದುಂಬಿಯ ಹಂತಕ್ಕೆ ಹೋಗುತ್ತೆ. ಈ ಒಂದು ದುಂಬಿಯ ಹಂತ ಏನಿದೆ ಅದು 2-2.5 ತಿಂಗಳವರೆಗೂ ಅದು ಸಹಿತ ದುಂಬಿಯಾಗಿ ಭೂಮಿನಲ್ಲೇ ಇರುತ್ತೆ, ಸುಪ್ತಾವಸ್ಥೆನಲ್ಲಿ ಇರುತ್ತೆ. ಸುಪ್ತಾವಸ್ಥೆಯಲ್ಲಿ ಇದ್ದಾಗ ನಮ್ಗೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಲ್ಲ. ಈ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ದುಂಬಿಗಳೇನಾಗುತ್ತೆ, ನಾ ಆಗ್ಲೇ ಹೇಳ್ದಂಗೆ ವರ್ಷದಲ್ಲಿ ಮೊದಲನೇ ಮಳೆ, ಬೇಸಿಗೆ ಮಳೆ ಅಥವಾ ಮುಂಗಾರು ಮಳೆ. ಇದು ಮುಂಗಾರು ಮಳೆ ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ ಬೇರೆ ತಿಂಗಳಲ್ಲಿ ಬೀಳುತ್ತೆ. ಅದು ಫೆಬ್ರವರಿಯಿಂದ ಜೂನ್ ವರೆಗೆ ಮುಂಗಾರು ಮಳೆ ಬೀಳುತ್ತೆ. ಆ ಮುಂಗಾರು ಮಳೆ ಆಯಾ ಜಿಲ್ಲೆಗಳಲ್ಲಿ ಯಾವಾಗ ಮೊದಲನೇ ಮಳೆ ಬೀಳುತ್ತೆ ಆಗ ಈ ಒಂದು ದುಂಬಿಗಳು ಭೂಮಿಯಿಂದ ಹೊರಗಡೆ ಬರುತ್ತೆ. ಒಟ್ಟಾರೆಯಾಗಿ ನಮ್ಗೆ ಈ ಒಂದು ಹುಳುವಿನ ಜೀವನ ಚಕ್ರವನ್ನ ನೋಡಿದಾಗ ಮೊಟ್ಟೆ ಮತ್ತೆ ಕೋಶಾವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲಿ ಕಬ್ಬಿನ ಬೆಳೆಗೆ ಅದು ಹಾನಿಯನ್ನ ಉಂಟು ಮಾಡೋದಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ಮೂರನೇ ಹಂತದ ಹುಳುಗಳು ಏನಿದೆ ಅದು ಜಾಸ್ತಿ ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತೆ. ಈ ಮೂರನೇ ಹಂತದ ಮರಿ ಹುಳುಗಳು ಮತ್ತೆ ದುಂಬಿಗಳನ್ನ ನಾವು ನಾಶ ಮಾಡೋದ್ರಿಂದ ಕಬ್ಬಿನ ಬೆಳೆಯನ್ನ ನಾವು ಈ ಒಂದು ಕೀಟದ ಹಾವಳಿಯಿಂದ ರಕ್ಷಣೆ ಮಾಡಬಹುದು. ಈ ಬೇರು ಹುಳುವಿನ ನಿರ್ವಹಣೆ ಹೇಗ್ ಮಾಡೋದು ಅದ್ರ ಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಈ ಬೇರು ಹುಳು ಏನಂದ್ರೆ ನಾನು ಜೀವನ ಚಕ್ರದಲ್ಲಿ ತಮ್ಗೆ ನಾನು ವಿವರಿಸಿದ ಹಾಗೆ ಬೇರು ಹುಳು ತನ್ನ ಜೀವಿತಾವಧಿಯಲ್ಲಿ 99% ಭಾಗ ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅಂದ್ರೆ ಮೊಟ್ಟೆಯಿಂದ ದುಂಬಿಯ ತನಕ ಅದು ಭೂಮಿನಲ್ಲೇನೇ ಇರುತ್ತೆ. ಆದ್ರಿಂದ ಇದು ನಿಯಂತ್ರಣ ಬಹಳ ಕಷ್ಟ. ಆದ್ರಿಂದ ನಾವು ಸಮಗ್ರವಾದಂತ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿ ಅಂದ್ರೆ ಜೀವನ ಚಕ್ರವನ್ನ ನಾವು ಅರ್ಥ ಮಾಡಿಕೊಂಡು ಸಮಗ್ರವಾದಂತ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿ ನಾವು ಕೀಟವನ್ನ ಹತೋಟಿ ಮಾಡಬೇಕಾಗತ್ತೆ. ಈಗ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತಂದ್ರೆ ನಾವು ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದು ಆಳವಾದಂತ ಮಾಗಿ ಉಳುಮೆಯನ್ನ ಮಾಡ್ತಕ್ಕಂಥದ್ದು. ಈಗ ಆಳವಾದಂತ ಮಾಗಿ ಉಳುಮೆಯನ್ನ ನಾವು ಬಿತ್ತನೆಗೆ ಮೊದಲು ಬೇಸಿಗೆನಲ್ಲಿ 4-5 ಬಾರಿ ಮಾಡಬೇಕಾಗುತ್ತೆ. ಇದನ್ನ ನಾವು ಎಷ್ಟು ಆಳಕ್ಕೆ ಮಾಡಬೇಕು ಅಂದ್ರೆ 0.3 meter ಅಂದ್ರೆ 1 meter ಆಳಕ್ಕೆ ನಾವು ಆಳವಾದ ಉಳುಮೆಯನ್ನ ಮಾಡೋದ್ರಿಂದ 70-80% ಮರಿ ಹುಳುಗಳು ಮತ್ತೆ ಕೋಶಗಳು ಅಲ್ಲೇನೆ ನಾವು ನಾಶ ಮಾಡಬಹುದು. ಅಂದ್ರೆ ಅದು ಹೇಗೆ ಅಂದ್ರೆ ಈಗ ನಾವು ಆಳವಾದಂತ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಮರಿ ಹುಳುಗಳು ಮತ್ತೆ ಕೋಶಗಳು ಭೂಮಿನಲ್ಲಿ ಏನಿರ್ತದೆ ಅದು ಹೊರಗಡೆಗೆ ಎಕ್ಸ್ಪೋಸ್ ಆಗುತ್ತೆ, ಮೇಲ್ಗಡೆ ಬರುತ್ತೆ. ಆಗ ಅಲ್ಲಿರ್ತಕ್ಕಂತ ಹಂದಿ ಇರ್ಬೋದು, ಮೈನಾ ಆಗಿರ್ಬೋದು ಅಥವಾ ಇತರ ಪಕ್ಷಿಗಳಿಗೆ ಮರಿ ಹುಳುಗಳು ಮತ್ತೆ ಕೋಶಗಳು ಆಹಾರ ಆಗಿ ನಾಶ ಆಗುತ್ತೆ. ಅದೇ ರೀತಿಯಲ್ಲಿ ಬೇಸಿಗೆನಲ್ಲಿ ಸೂರ್ಯನ ಪ್ರಖರತೆ ಹೆಚ್ಚಾಗಿದ್ದರಿಂದ ಸೂರ್ಯನ ಬಿಸಿಲಿಗೂ ಸಹಿತ ಮರಿಗಳು ಮತ್ತೆ ಕೋಶಗಳು, ಮರಿಗಳಿಗಿಂತ ಕೋಶಗಳು ಪ್ರಮುಖವಾಗಿ ಸೂರ್ಯನ ಪ್ರಖರತೆಗೆ ನಾಶ ಆಗುತ್ತೆ. ಈ ರೀತಿಯಾಗಿ ನಾವು 70-80% ಮರಿ ಹುಳು ಮತ್ತೆ ಕೋಶಗಳನ್ನ ನಾವು ಆಳವಾದಂತ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಹಾಗೇನೆ ನಾವು ಭೂಮಿಯನ್ನ ನಾವು ಆಳವಾಗಿ ಉಳುಮೆ ಮಾಡಾದ ನಂತರ ಎಕರೆಗೆ ನಾವು ಒಂದು 10 kg ಕಾರ್ಬೋಫ್ಯೂರಾನ್ 3G ಅಥವಾ ಕ್ವಿನಾಲ್ಫಾಸ್ 5G ಈ ರೀತಿಯ ಕೀಟನಾಶಕಗಳನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ಸಹಿತ ಉಳಿದಂತ ಇವು ಏನು ಪಕ್ಷಿ ಮತ್ತೆ ಸೂರ್ಯನ ಪ್ರಖರತೆಗೆ ಒಡ್ಡಿಲ್ದನೆ ಇನ್ನೂ ಭೂಮಿಯಲ್ಲಿ ಆಳದಲ್ಲಿ ಉಳಿದಿರ್ತಕ್ಕಂತ ಏನು ಮರಿ ಹುಳುಗಳು ಮತ್ತೆ ಕೋಶಗಳನ್ನ ಈ ರೀತಿ ನಾವು ಕೀಟನಾಶಕಗಳನ್ನ ಭೂಮಿಗೆ ಸೇರಿಸೋದ್ರಿಂದ ನಾವು ಹತೋಟಿಯನ್ನ ಮಾಡಬಹುದು. ಇದು ಒಂದು ಮುಖ್ಯವಾದಂತ ನಿರ್ವಹಣಾ ಕ್ರಮ. ಇದಲ್ದನೆ ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಕಡಿಮೆ ಖರ್ಚಿನ ನಿರ್ವಹಣಾ ಕ್ರಮ ಇದು. ಆಕರ್ಷಕ ಬೆಳೆಗಳಂದ್ರೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ನಮ್ಮ ಈರುಳ್ಳಿ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಮತ್ತೆ ಮೇವು ಮೂಲಂಗಿ, ಇದರಲ್ಲಿ ಯಾವ್ದಾದ್ರೂ ಒಂದು ಬೆಳೆಗಳನ್ನ ನಮ್ಗೆ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಬೆಳೆಗಳ ಮಧ್ಯದಲ್ಲಿ ಅಂದ್ರೆ 2 ಸಾಲುಗಳ ಮಧ್ಯದಲ್ಲಿ ಏನು ಜಾಗ ಇದೆ ಆ ಒಂದು ಜಾಗದಲ್ಲಿ ಈ ಆಕರ್ಷಕ ಬೆಳೆಗಳನ್ನ ಬೆಳೆಯೋದ್ರಿಂದ ಮುಖ್ಯ ಬೆಳೆಗಳಿಗೆ ಆಗ್ತಕ್ಕಂತ ಹುಳುವಿನ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಹುಳುಗಳು ಆ ಬೆಳೆಗಳಿಗೆ ಆಕರ್ಷಿತ, ಹುಳುಗಳು ಆ ಬೆಳೆಗೆ ಅದರಲ್ಲಿ ಒಂದು ಈ ಟ್ರ್ಯಾಪ್ ಕ್ರಾಪ್ಗಳಲ್ಲಿ ಒಂದು ರೀತಿಯ ಕೆಮಿಕಲ್ ರಿಲೀಸ್ ಆಗುತ್ತೆ, ಅದಕ್ಕೆ ಆ ಹುಳುಗಳು ಆಕರ್ಷಣೆ ಆಗೋದ್ರಿಂದ ಈ ಮುಖ್ಯ ಬೆಳೆ ನಮ್ದು ಏನು ಕಬ್ಬಿದೆ ಅದನ್ನ ಈ ಒಂದು ಹುಳುವಿನ ಬಾಧೆಯಿಂದ ಕಡಿಮೆ ಮಾಡ್ತಕ್ಕಂಥದ್ದು. ಮತ್ತೊಂದು ನಿರ್ವಹಣಾ ಕ್ರಮ ಏನಂದ್ರೆ ಜಮೀನನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಜಮೀನು ಮತ್ತೆ ಬದುಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನಾವು ಜೀವನ ಕ್ರಮದಲ್ಲಿ ನಾವು ನೋಡಿದ ಹಾಗೆ ಈ ಒಂದು ಹುಳುಗಳು ಬದುಗಳಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ನಾವು ಬದುಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಕೋಶಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಇಂಟರ್ನ ಇದರಿಂದ ಪ್ರೌಢದುಂಬಿಗಳನ್ನು ಸಹಿತ ನಾವು ಕಂಟ್ರೋಲ್ ಮಾಡಿದ ಹಾಗೆ ಆಗತ್ತೆ. ಹಾಗೇನೆ ನಾವು ಬೆಳೆ ಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು. ಬೆಳೆ ಪರಿವರ್ತನೆ ಅಂದ್ರೆ ಈಗ ನಾವು ಕಬ್ಬು ಆದ್ಮೇಲೆ ಕಬ್ಬು ನಾವು ಬೆಳೀತಾನೆ ಇದ್ರೆ ಇದು ಭೂಮಿಯಲ್ಲಿ ಇರ್ತಕ್ಕಂಥ ಕೀಟ ಅದು ಅಲ್ಲೇ ಇರುತ್ತೆ, ಮತ್ತೆ ಮುಂದಿನ ಬೆಳೆಗೂ ಸಹಿತ ಅದು ಹಾನಿಯನ್ನು ಉಂಟು ಮಾಡುತ್ತೆ. ಈಗ ನಾವು ಬೆಳೆಯನ್ನ ಚೇಂಜ್ ಮಾಡಿಬಿಟ್ರೆ ಅಂದ್ರೆ ಕಬ್ಬಿನ ನಂತರ ನಾವು ಭತ್ತದ ಬೆಳೆಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಕಬ್ಬಿನ ಬೆಳೆಯನ್ನ ತೆಗೆದು ಭತ್ತವನ್ನ ನಾವು ಬೆಳೆಯೋದ್ರಿಂದ ಏನಾಗುತ್ತೆ ಆ ಒಂದು ಇದು ಪೆಸ್ಟ್ ಸೈಕಲ್ ಅಥವಾ ಕೀಟದ ಸೈಕಲ್ ಏನಿದೆ ಅದು ಬ್ರೇಕ್ ಆಗುತ್ತೆ. ನಾವು ಬೆಳೆಯನ್ನ ಚೇಂಜ್ ಮಾಡಿದಾಗ ಕೀಟಕ್ಕೆ ಬೇಕಾದಂತ ಆಹಾರ ಸಿಗದರೆ ಅದು ಸತ್ತು ಹೋಗ್ತಕ್ಕಂತ. ಅಂದ್ರೆ ಭತ್ತದಲ್ಲಿ ನೀರ್ ನಿಲ್ಸೋದ್ರಿಂದ ಇದು ಹಾಳಾಗುತ್ತೆ. ಕಬ್ಬನ್ನ ತೆಗೆದು ನಾವು ಭತ್ತವನ್ನ ಬೆಳೆಯೋದ್ರಿಂದ ಅದಕ್ಕೆ ಆಹಾರ ಸಿಗೋದಿಲ್ಲ, ಅವಾಗ ಅದು ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಜೈವಿಕ ಹತೋಟಿ ಕ್ರಮಗಳು. ಜೈವಿಕ ವಿಧಾನದಲ್ಲಿ ಈ ಹುಳುವನ್ನ ಹೇಗೆ ನಾವು ನಿರ್ವಹಣೆ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೇದು ಜೈವಿಕ ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂಥ ಇದು ಜೈವಿಕ ಶಿಲೀಂದ್ರನಾಶಕ ಯಾವುದಂದ್ರೆ ಒಂದು ಮೆಟಾರಿಸಿಯಂ ಅನಿಸೋಪ್ಲಿಯೆ ಅಂತ ಇದೆ. ಇದನ್ನ ನಾವು ಈ ಒಂದು ಶಿಲೀಂದ್ರನಾಶಕವನ್ನ ನಾವು ಜನವರಿಯಿಂದ ಫೆಬ್ರವರಿ ತಿಂಗಳಿನಲ್ಲಿ ಅಂದ್ರೆ ಇದು 1 kg ಮೆಟಾರಿಸಿಯಂ ಅನಿಸೋಪ್ಲಿಯೆಗೆ ನಾವು 100 kg ಕೊಟ್ಟಿಗೆ ಗೊಬ್ಬರ ಅಥವಾ ಯಾವುದೇ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹೀಗೆ ಯಾವುದೇ ಒಂದು ಸಾವಯವ ಗೊಬ್ಬರವನ್ನ 1 kg ಮೆಟಾರಿಸಿಯಂ ಜೊತೆಗೆ 100 kg ಸಾವಯವ ಗೊಬ್ಬರವನ್ನ ಮಿಶ್ರಣ ಮಾಡಿ ಅದನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮಣ್ಣಿಗೆ ಸೇರಿಸಿದ ನಂತರ ನೀರನ್ನ ಆಯಿಸಬೇಕು. ಅದಾದ ನಂತರದಲ್ಲಿ ಈ ಒಂದು ಶಿಲೀಂಧ್ರ ಏನಿದೆ ಅದು ಕೀಟದ ದೇಹದ ಒಳಗಡೆ ಸೇರಿ ಅಲ್ಲಿ ಅದು ಮಲ್ಟಿಪ್ಲೈ ಆಗಿ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕವನ್ನ ನಾವು ಬಳಸೋದ್ರಿಂದ ಮರಿ ಹುಳುಗಳು ಮತ್ತೆ ದುಂಬಿ ಎರಡನ್ನು ಸಹಿತ ನಾವು ನಾಶ ಮಾಡಬಹುದು. ಹಾಗೇನೆ ಮತ್ತೊಂದು ಜೈವಿಕ ವಿಧಾನ ಯಾವ್ದಂದ್ರೆ ಇನ್ನೊಂದು ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಅಂತ ಇದೆ. ಅದು ಕೀಟನ ತಿಂತಕ್ಕಂತ ಜಂತು ಹುಳು. ಈ ಒಂದು ಜಂತು ಹುಳು ಏನಿದೆ ಅದು ಹೆಟಿರೋ ಹ್ಯಾಬ್ಡಿಟಿಸ್ ಸ್ಪೀಸೀಸ್ಗೆ ಸೇರಿರ್ತಕ್ಕಂತ ಜಂತು ಹುಳು. ಇದನ್ನ ನಾವು ಹೆಕ್ಟೇರ್ಗೆ ಒಂದು 20-25 kg ಜಂತು ಹುಳುಗಳನ್ನ ನಾವು ಹಾಕಿ ಅದನ್ನ ನಂತರ ನಾವು ನೀರನ್ನ ಆಯಿಸೋದ್ರಿಂದ ಈ ಜಂತು ಹುಳುಗಳು ಏನಿದಾವೆ ಇದು ಆ ಬೇರು ಹುಳುಗಳನ್ನ ಹುಡುಕಿ ಅದರ ದೇಹದ ಒಳಗಡೆ ಸೇರಿ ಅಲ್ಲಿ ಮಲ್ಟಿಪ್ಲೈ ಆಗಿ ಜಂತು ಹುಳುವನ್ನ ಸಾಯಿಸುವುದರ ಮೂಲಕ ಬೇರು ಹುಳುಗಳನ್ನ ಹತೋಟಿ ಮಾಡುತ್ತೆ. ಅದೇ ರೀತಿ ನಾವು ಎಕರೆಗೆ ಒಂದು 8-10 ನಾವು ಕವಲು ಕಡ್ಡಿಗಳನ್ನ ನೆಡ್ತಕ್ಕಂಥದ್ದು. ಆವಾಗ ಏನಾಗುತ್ತೆ ಪಕ್ಷಿಗಳು ಬಂದು ಆ ಕವಲು ಕಡ್ಡಿಗಳ ಮೇಲೆ ಕೂತು ಅಂದ್ರೆ ಸಾವಕಾಶವಾಗಿ ಕೂತು ಮರಿ ಹುಳುಗಳನ್ನ ಹುಡುಕಿ ಹೆಕ್ಕಿ ತೆಗೆಯೋದ್ರಿಂದ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಕೀಟವನ್ನ ನಾವು ನಿಯಂತ್ರಣ ಮಾಡಬಹುದು. ಹಾಗೆ ಸಾವಯವ ಕ್ರಮ ಏನಾದ್ರೂ ಇದೆಯಾ ಇದನ್ನ ಹತೋಟಿ ಮಾಡೋದಕ್ಕೆ ಅಂತ? ಸಾವಯವ ಅಂದ್ರೆ ಜೈವಿಕ ಹತೋಟಿ ಕ್ರಮಗಳನ್ನ ನಾವು ಈಗೇನು ಹೇಳಿದೀನಿ ಅದನ್ನೇ. ಇದಲ್ದನೆ ನಾವು ಲೈಟ್ ಟ್ರಾಪ್ಸ್ ಅಥವಾ ಫೆರಮೋನ್ ಟ್ರಾಪ್ಸ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು. ಈಗ ಫೆರಮೋನ್ ಟ್ರಾಪ್ಸ್ ಅಂದ್ರೆ ಲಿಂಗ ಆಕರ್ಷಕ ಬಲೆ. ಇದರಲ್ಲಿ ಈ ಒಂದು ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರು ಹುಳುಗಳಿಗೆ ಒಂದು ಅನಿಸೋಲ್ ಅನ್ನೋ ಒಂದು ಫೆರಮೋನ್ ಟ್ರಾಪ್ ಇದೆ. ಈ ಒಂದು ಫೆರಮೋನ್ ಟ್ರಾಪ್ ನ ನಾವು ಕಬ್ಬಿನ ಗದ್ದೆ ಹತ್ರದಲ್ಲಿ ಇಟ್ಟಾಗ ಒಂದು 10-12 ಎಕರೆಗೆ ಈ ರೀತಿಯಾಗಿ ನಾವು ಇಟ್ಟಾಗ ಅಲ್ಲಿ ಗಂಡು ದುಂಬೆಗಳನ್ನು ಇದು ಆಕರ್ಷಣೆ ಮಾಡುತ್ತೆ. ಇದರಿಂದ ಅವನ್ನ ಹಿಡಿದ ನಂತರ ನಾಶ ಮಾಡಬಹುದು. ಅಂದ್ರೆ ಮಧ್ಯ ಮಧ್ಯ ಇಡ್ತಾ ಹೋಗ್ಬೇಕು. ಹೌದು. ಅದೇ ರೀತಿ ಲೈಟ್ ಟ್ರಾಪ್ಸ್ ನ ಇಡ್ತಕ್ಕಂಥ ಈ ಒಂದು ಹುಳುಗಳು ಬೆಳಕಿಗೆ ಆಕರ್ಷಣೆ ಆಗುತ್ತೆ. ನಮ್ಗೆ ಮೊದಲನೇ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ನಮ್ಗೆ ಮೊದಲನೇ ಮಳೆ ಬೀಳಕ್ಕಿಂತ ಸ್ವಲ್ಪ ಮೊದಲು ಈ ಒಂದು ಲೈಟ್ ಟ್ರಾಪ್ಸ್ ಅನ್ನ ನಾವು ಕಬ್ಬಿನ ಗದ್ದೆ ಹತ್ರ ಇರ್ತಕ್ಕಂಥ ಮರಗಳ ಹತ್ರ ಇಡಬೇಕು. ಆಗ್ಲೇ ಹೇಳ್ದಂಗೆ ಇವು ಭೂಮಿಯಿಂದ ಬಂದು ಮರ ಹತ್ರ ಇರ್ತಕ್ಕಂಥ ಮರಗಳ ಮೇಲೆ ಕೂರೋದ್ರಿಂದ ಈ ಲೈಟ್ ಟ್ರಾಪ್ಸ್ ಅನ್ನ ನಾವು ಕಬ್ಬಿನ ಗದ್ದೆಯ ಹತ್ರ ಇರ್ತಕ್ಕಂಥ ಮರಗಳ ಹತ್ರ ಇಡಬೇಕಾಗುತ್ತೆ. ಈ ರೀತಿ ಇಡೋದ್ರಿಂದ ದುಂಬಿಗಳು ಬೆಳಕಿಗೆ ಆಕರ್ಷಣೆ ಆಗುತ್ತೆ. ಬೆಳಕಿಗೆ ಆಕರ್ಷಿಸಿದಂತ ದುಂಬಿಗಳನ್ನ ನಾವು ನಂತರದಲ್ಲಿ ನಾಶ ಮಾಡಬೇಕಾಗುತ್ತೆ. ಇದನ್ನ ಏನಂದ್ರೆ ಇದರಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ ಇದು ಒಬ್ರು ಇಬ್ರು ರೈತ ಮಾಡಿದ್ರೆ ಅಷ್ಟು ಅದು ಎಫೆಕ್ಟಿವ್ ಆಗಿರೋದಿಲ್ಲ. ಸಾಮೂಹಿಕವಾಗಿ ಅಂದ್ರೆ ವರ್ಷದ ಮೊದಲನೇ ಮಳೆ ಬಿದ್ದಾಗ ಎಲ್ಲ ರೈತರು ಸಾಮೂಹಿಕವಾಗಿ ಈ ಒಂದು ನಿರ್ವಹಣಾ ಕ್ರಮವನ್ನ ಅನುಸರಿಸೋದ್ರಿಂದ ಅದು ಎಫೆಕ್ಟಿವ್ ಆಗಿ ಈ ಒಂದು ಹುಳುವನ್ನ ನಿರ್ವಹಣೆ ಮಾಡಬಹುದು. ಈಗ ಒಂದ್ ಜಮೀನವ್ರು ಮಾಡೋದು, ಇನ್ನೊಂದ್ ಜಮೀನವ್ರು ಮಾಡದೇ ಇರೋದು, ಅವಾಗ ಅಲ್ಲಿಂದ ಅದು ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಹೌದೌದು. ಇದಾದ ನಂತರ ಇನ್ನೊಂದು ಸುಲಭವಾದಂತ ವಿಧಾನ ಇದೆ. ಅದೇನಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಕೈಯಿಂದನೆ ದುಂಬಿಗಳನ್ನ ಕಲೆಕ್ಟ್ ಮಾಡಿ ನಾಶ ಮಾಡತಕ್ಕಂಥದ್ದು. ಇದು ಏನಂದ್ರೆ ಆಗ್ಲೇ ಹೇಳ್ದಂಗೆ ಈ ಒಂದು ಕೀಟಕ್ಕೆ ವಿಶೇಷವಾದ ಗುಣ ಇದೆ. ಅದೇನಂದ್ರೆ ಇದು ವರ್ಷಕ್ಕೆ ಒಂದೇ ಬಾರಿ ಅಂದ್ರೆ ವರ್ಷದ ಮೊದಲನೇ ಮಳೆ ಬಂದಾಗ ಒಂದೇ ಬಾರಿ ಸಾವಿರಾರು ಸಂಖ್ಯೆನಲ್ಲಿ ದುಂಬಿಗಳು ಭೂಮಿಯಿಂದ ಹೊರಗಡೆ ಬರ್ತವೆ. ಹೊರಗಡೆ ಬಂದಾದ ನಂತರ ಹತ್ತಿರ ಇರ್ತಕ್ಕಂತ ಅಂದ್ರೆ ಕಬ್ಬಿನ ಗದ್ದೆ ಸುತ್ತ ಇರ್ತಕ್ಕಂತ ಮರಗಳಲ್ಲಿ ಅವು ಗುಂಪು ಗುಂಪಾಗಿ ಹೋಗಿ ಕೂತ್ಕೊಳ್ಳುತ್ತವೆ. ಈ ಒಂದು ವಿಶೇಷ ಗುಣವನ್ನೇ ನಾವು ಗಮನಿಸಿ ಯಾವಾಗ ಅದು ದುಂಬಿಗಳು ಬಂದು ಗುಂಪು ಗುಂಪಾಗಿ ಮರದ ಎಲೆಗಳ ಮೇಲೆ ಕೂತಿರ್ತದೆ ಅವಾಗ್ಲೇ ಅವನ್ನ ನಾವು ಮ್ಯಾನ್ಯಲಿ ಕಲೆಕ್ಟ್ ಮಾಡಿ ಅವುಗಳನ್ನ ನಾಶ ಮಾಡೋದೇನೆ. ಇದು ಒಂದು ಸುಲಭವಾದಂತ ವಿಧಾನ. ಈಗ ದುಂಬಿಗಳು ಏನು ಮರದ ಮೇಲೆ ಗುಂಪು ಗುಂಪಾಗಿ ಕೂತಿರ್ತವೆ ಅಂದ್ರೆ ಯಾವಾಗ ಅಂದ್ರೆ ಮಳೆಯಾದ ದಿನ ಮತ್ತೆ ಮಳೆಯಾದ ನಂತರದ ದಿನ, ಈ ಎರಡು ದಿನದಲ್ಲಿ ಸಂಜೆ ಸುಮಾರು 7:30-8:30 ಸಮಯದಲ್ಲಿ ನಾವು ಈ ದುಂಬಿಗಳು ಬರ್ತಕ್ಕಂಥ ಸಮಯದಲ್ಲಿ ನಾವು ಬಲೆಗಳನ್ನ ಬಳಸಿ ಈ ಒಂದು ದುಂಬಿಗಳನ್ನ ಹಿಡಿದು ನಾಶ ಮಾಡಬಹುದು. ಅಥವಾ ಈ ಮರಗಳೇನಿದೆ, ಬೇವಿನ ಮರ, ಜಾಲಿ ಮರ, ಹುಣಸೆ ಮರ, ಸುತ್ತಮುತ್ತ ಏನ್ ಮರಗಳಿದ್ವೆ ಅದ್ರ ಕೆಳಗಡೆ ನಾವು ಪ್ಲಾಸ್ಟಿಕ್ ಹಾಳೆಯನ್ನ ಆಸ್ಬಿಡ್ಬೇಕು. ಪ್ಲಾಸ್ಟಿಕ್ ಹಾಳೆಯನ್ನ ಆಸಿ ಅಲ್ಲಿ ಏನು ದುಂಬಿಗಳು ಕೂರುತ್ತೆ ಆ ಒಂದು ಗಿಡವನ್ನ ನಾವು ಅಲ್ಲಾಡಿಸಿದಾಗ ಆ ದುಂಬಿಗಳೆಲ್ಲ ಈ ಹಾಳೆ ಮೇಲೆ ಬೀಳುತ್ತೆ. ಈ ಹಾಳೆ ಮೇಲೆ ಬಿದ್ದಂತ ದುಂಬಿಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ನಾಶಪಡಿಸಬೇಕು. ನಾವು ಬೆಂಕಿ ಹಚ್ಚಬಹುದು ಅಥವಾ ಈ ಬಿದ್ದಂತ ದುಂಬಿಗಳಿಗೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಅಂದ್ರೆ ಕಲೆಕ್ಟ್ ಮಾಡಿ ನಾವು ಕ್ಲೋರೋಪೆರಿಪಾಸ್ ಇರ್ಬೋದು, ಮೊನೊಕ್ರೋಟೋಪಾಸ್ ಅದನ್ನ ಸ್ಪ್ರೇ ಮಾಡಿ ನಾಶವನ್ನ ಮಾಡಬಹುದು. ಇದರಲ್ಲಿ ನಾವು ಗಮನಿಸಬೇಕಾದಂತ ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ ಈ ಒಂದು ದುಂಬಿಗಳೇನಿದಾವೆ ಇದನ್ನ ನಾವು ಬಹಳ ಸಮರ್ಥವಾಗಿ ನಿಭಾಯಿಸಬೇಕಂದ್ರೆ ಮಳೆ ಬಿದ್ದಂತ ಮೊದಲನೇ ವಾರದಲ್ಲಿ ನಮ್ಮ ರೈತ ಬಾಂಧವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಮಳೆ ಬಿದ್ದಂತ ಮೊದಲು ನಾಗ್ಲೇ ಹೇಳ್ದಂಗೆ 99% ಭಾಗ ಇದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ. ದುಂಬಿ ಏನು ಹೊರಗಡೆ ಬರುತ್ತೆ ಅವಾಗ ಅದನ್ನ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇಡೀ ವರ್ಷ ನಾವು ಬೆಳೆಯನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಮಳೆ ಬಿದ್ದಂತ ಮೊದಲನೇ ವಾರದಲ್ಲಿ ಈ ಒಂದು ದುಂಬಿಗಳು 50%-60% ಮೊಟ್ಟೆಯನ್ನ ಮೊದಲನೇ ವಾರದಲ್ಲೇ ದುಂಬಿಗಳು ಇಡ್ತಕ್ಕಂಥದ್ದು. ಅಂದ್ರೆ ಮೊದಲು 10 ದಿನ ಏನಿದೆ ಅವಾಗ ನಾವು ಬಹಳ ಎಚ್ಚರಿಕೆಯಿಂದ ಈ ಒಂದು ದುಂಬಿಗಳನ್ನ ನಾವು ಕಲೆಕ್ಟ್ ಮಾಡಿ ನಾಶ ಮಾಡಿಬಿಟ್ರೆ ಆಗ ಮುಂದೆ ನಾವು 1 ವರ್ಷದವರೆಗೆ ನಾವು ಬೆಳೆಯನ್ನ ರಕ್ಷಣೆ ಮಾಡ್ಕೋಬಹುದು. ಅಂದ್ರೆ ಅದು ಭೂಮಿ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತಲ್ಲ, ಇವರು ಉಳುಮೆ ಮಾಡಿ ಅದನ್ನ ನಾಶ ಮಾಡಬೇಕಾಗತ್ತೆ. ಹೌದು. ಬೇಸಿಗೆನಲ್ಲಿ ಮಾಗಿ ಉಳುಮೆನ ಮಾಡಿದಾಗ ಅದರಲ್ಲಿರ್ತಕ್ಕಂತ ಮರಿ ಹುಳುಗಳು ಕೋಶಗಳು ನಾಶ ಆಗುತ್ತೆ. ಮತ್ತೆ ವರ್ಷದಲ್ಲಿ ಬಿದ್ದಂತ ಮೊದಲನೇ ಮಳೆಯಿಂದ ಹೊರಗಡೆ ಬರುತ್ತಲ್ಲ ಆ ಟೈಮ್ಗೆ ಕರೆಕ್ಟ್ ಆಗಿ ನಾವು ದುಂಬಿಗಳನ್ನ ಹಿಡಿದು ನಾಶ ಮಾಡಬೇಕಾಗತ್ತೆ. ಇದಾದ್ರೆ ಇನ್ನ ರಾಸಾಯನಿಕ ವಿಧಾನ ಅಂತ ರಾಸಾಯನಿಕ ವಿಧಾನವನ್ನ ನಾವು ನೋಡೋದಾದ್ರೆ ಈಗ ಬೆಳೆದು ನಿಂತಕ್ಕಂತ ಬೆಳೆನಲ್ಲಿ ಕ್ಲೋರೋಪೈರಿಪಾಸು 20 EC/100 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದನ್ನ ಬೆಳೆನಲ್ಲಿ ನಾವು ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಯಾಕೆಂದ್ರೆ ಹುಳು ಇರೋದು ಬೇರಲ್ಲಿ. ಆದ್ರಿಂದ ಗಿಡದ ಬುಡಕ್ಕೆ ಬೇರು ನೆನೆಯೋ ತರ ಅಥವಾ ಭೂಮಿ ಬುಡದ ಸುತ್ತ ಇರ್ತಾರೆ ಮಣ್ಣು ಭೂಮಿ ನೆನೆಯೋ ತರ ನಾವು ಕ್ಲೋರೋಪೈರಿಪಾಸ್ ಅನ್ನ ಸ್ಪ್ರೇ ಮಾಡಬೇಕು. ಇದರಿಂದ ನಾವು ರಾಸಾಯನಿಕ ವಿಧಾನದಲ್ಲಿ ಈ ಒಂದು ಕೀಟದ ಹಾನಿಯನ್ನ ಕಡಿಮೆ ಮಾಡಬಹುದು. ಈ ಕೀಟನಾಶಕವನ್ನ ನಾವು ಈಗೆಲ್ಲ ಒಂದು ನೀರನ್ನು ಉಳಿತಾಯ ಮಾಡೋ ಉದ್ದೇಶದಿಂದ ಹನಿ ನೀರಾವರಿ ಮೂಲಕ ಕಬ್ಬನ್ನ ಬೆಳಿತೀವಿ. ಕೀಟನಾಶಕವನ್ನ ನಾವು ಹನಿ ನೀರಾವರಿ ಮೂಲಕ ಕೊಟ್ಟರು ಸಹಿತ ರಾಸಾಯನಿಕವಾಗಿ ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದು. ಇದಲ್ದನೆ ಇನ್ನೊಂದು ಸುಲಭವಾದ ವಿಧಾನ ಇದೆ, ನಮ್ಗೆ ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಅನ್ನೋ ಕಡೆಗಳಲ್ಲಿ ಮತ್ತೆ ಆಳವಾದಂತ ಕಪ್ಪು ಮಣ್ಣು ಇರತಕ್ಕಂಥ ಕಡೆ ಜಮೀನಿಗೆ ನೀರನ್ನ ನಿಲ್ಲಿಸೋದ್ರಿಂದ ಸಹಿತ ಆ ಕೀಟವನ್ನ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ನೆಲ ಡ್ರೈ ಆಗ್ಬೇಕು. ಹೌದು, ಈ ರೀತಿಯಾಗಿ ನಾವು ಸಮಗ್ರವಾಗಿ ಯಾವ್ದಾದ್ರು ಒಂದು ವಿಧಾನವನ್ನ ಅನುಸರಿಸಿದ್ರೆ ಇದು ಕಂಟ್ರೋಲ್ ಆಗಲ್ಲ. ಸಮಗ್ರವಾದಂತ ನಿರ್ವಹಣಾ ಕ್ರಮಗಳನ್ನ ನಾವು ಅನುಸರಣೆ ಮಾಡಿ ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರೆ ಹುಳು ಅಥವಾ ಗೊಣ್ಣೆ ಹುಳುವನ್ನ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿ ನಿಯಂತ್ರಣ ಮಾಡಬಹುದಾಗಿದೆ. ಈಗ ಕಬ್ಬನ ಮಧ್ಯೆ ಸಾಲ್ಗಳು ಬಿಟ್ಟಿದ್ರೆ ಪರವಾಗಿಲ್ಲ, ಆದ್ರೆ ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ, ಎಲ್ಲ ಗುಂಪು ಗುಂಪಾಗಿ ಬೆಳೆದ್ ಬಿಡ್ತಾರೆ ಕಬ್ಬನ. ಎರಡು ಸಾಲುಗಳ ಮಧ್ಯದಲ್ಲಿ ಅಂತರ ಏನಿದೆ ಅದೇ ಅಂತರದಲ್ಲಿ ನಾವು ಆಕರ್ಷಕ ಬೆಳೆಗಳನ್ನ ಬೆಳೆದ್ರೆ ಸಾಕಾಗಲ್ಲ. ಜೈವಿಕ ವಿಧಾನ ನೀವು ಹೇಳಿದ್ರೆ, ಈಗ ಅದೇ ರೀತಿ ಸಾವಯವ ವಿಧಾನದಲ್ಲಿ ರೈತರು ಬೆಳೆನ ಅಂದ್ರೆ ಕಬ್ಬನ ಬೆಳೀತಾ ಇರ್ತಾರೆ, ಅವ್ರು ಕೊಡೋದೇನು ಬರೀ ಕೊಟ್ಟಿಗೆ ಗೊಬ್ಬರ ಅಥವಾ ಜೀವಾಮೃತ, ಅವರು ಹೇಗೆ ಇದನ್ನ ನಿಯಂತ್ರಣ ಮಾಡಬಹುದು ಅಂತ? ಸಾವಯವ ಪದ್ಧತಿನಲ್ಲಿ ಕಬ್ಬು ಬೆಳೆತಕ್ಕಂಥ ರೈತರು ನಾನು ಈಗಾಗಲೇ ಹೇಳಿದೆ, ಅವರು ರಾಸಾಯನಿಕ ವಿಧಾನ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ವಿಧಾನಗಳಿಂದ ಅವರು ಅನುಸರಣೆ ಮಾಡಿ ಈಗ ಒಂದು ಬೇರು ಉಡುವನ್ನ ಹತೋಟಿ ಮಾಡಬಹುದು. ಅಂದ್ರೆ ಆಳವಾದಂತ ಮಾಗಿ ಉಡುಮೆ ಮಾಡ್ತಕ್ಕಂಥದ್ದು, ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಮತ್ತೆ ಜಮೀನನ್ನ ಸ್ವಚ್ಛತೆ ಮಾಡೋದು, ಮತ್ತೆ ಬೆಳೆ ಪರಿವರ್ತನೆ ಮಾಡೋದು, ಮತ್ತೆ ಜೈವಿಕ ಶಿಲೀಂಧ್ರ ನಾಶಕಗಳಿದ್ದಾವೆ, ಮತ್ತೆ ಎಂಟಮೋಪ್ಯಾಥಜೆನಿಕ್ ನೆಮಟೋಡ್ಸ್, ಮತ್ತೆ ಲೈಟ್ ಟ್ರಾಪ್ಸ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು, ಮತ್ತೆ ಮ್ಯಾನ್ಯುಯಲ್ ಆಗಿ ಕೈಯಿಂದನೇ ಹುಳುವನ್ನ ವರ್ಷದ ಮೊದಲನೇ ಮಳೆ ಬಿದ್ದಾಗ ಏನು ದುಂಬಿಗಳು ಬರ್ತದೆ ಅವಾಗ ಕೈಯಿಂದನೇ ಹಿಡಿದು ನಾಶ ಮಾಡಬಹುದು. ಕಲೆಕ್ಟ್ ಮಾಡಿದಂತ ದುಂಬಿಗಳಿಗೆ ನಾವೇನು ಸ್ಪ್ರೇ ಮಾಡ್ತಿದ್ವಿ ಅದನ್ನ ಬಿಟ್ಟು ಅವರು ಹಾಗೇನೆ ನಾಶ ಮಾಡೋದ್ರಿಂದ ರಾಸಾಯನಿಕಗಳನ್ನ ಬಳಸದೇ ಸಾವಯವ ರೀತಿಯಲ್ಲಿ ಈ ಒಂದು ಹುಳುವನ್ನ ನಿಯಂತ್ರಣ ಮಾಡಬಹುದು. ಈಗ ಜೈವಿಕ ಕ್ರಮ ಹೇಳಿದ್ರಿ ಮೇಡಮ್ ನೀವು, ಅದು ನಮ್ಗೆ ಸಿಗ್ಬೇಕು ಅಂತ ಅಂದ್ರೆ ನಿಮ್ಮ ಸಂಶೋಧನಾ ಕೇಂದ್ರಕ್ಕೆ ರೈತರು ಬಂದ್ರೆ ನೀವು ಅದನ್ನ ಕೊಡ್ತೀರಾ? ಹೌದು, ಈಗ ಇದು ಜೈವಿಕ ಶಿಲೀಂಧ್ರ ನಾಶಕ ಅಂತ ಏನಿದೆ ಅದು ಮೆಟಾರಿಸಿಯಂ ಮನಿಸೊಪ್ಲಿ ಅಂತ, ಇದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ಬೇರು ಉಳುವಿಕೆನೆ ಒಂದು ಸೆಕ್ಷನ್ ಇದೆ, ಅಲ್ಲಿ ರಾಜಣ್ಣ ಅಂತ ಪ್ರಾಧ್ಯಾಪಕರಿದ್ದಾರೆ, ಅವರನ್ನ ಸಂಪರ್ಕ ಮಾಡಿದ್ರೆ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ರೈತರಿಗೆ ಅಂದ್ರೆ ಬೆಂಗಳೂರು ಬೆಂಗಳೂರಲ್ಲಿ ಇಲ್ಲಿ ನಾಗನಹಳ್ಳಿಗೆ ಬಂದ್ರೆ ರೈತರಿಗೆ ಇದು ಸಿಗೋದಿಲ್ಲ, ಮಾಹಿತಿಯನ್ನ ನೀಡಲಾಗುತ್ತೆ. ನೀವು ಮಾಹಿತಿ ನೀಡ್ತೀರಾ, ಅವ್ರು ಅಲ್ಲಿ ಹೋಗಿ ಅದನ್ನ ತಗೊಳ್ಬಹುದು. ಮತ್ತೀಗ ರಾಸಾಯನಿಕ ವಿಧಾನ ನೀವು ಹೇಳಿದ್ರೆ ಅಷ್ಟೊಂದು ರಾಸಾಯನಿಕ ನಾವು ಬುಡಕ್ಕೆ ಕೊಟ್ರೆ ಅದರಿಂದ ಕಬ್ಬಿಗೆ ಏನು ತೊಂದರೆ ಆಗಲ್ವಾ ಅಂತ? ಇಲ್ಲ, ಏನು ತೊಂದರೆ ಆಗಲ್ಲ ಮೇಡಮ್. ಅಂದ್ರೆ ನಾವ್ ಏನು ಡೋಸೇಜ್ ಹೇಳಿರ್ತೀವಿ ಅಷ್ಟೇ ಡೋಸೇಜ್ ಅಲ್ಲಿ ಕೊಟ್ರೆ ಏನು ತೊಂದರೆ ಆಗಲ್ಲ. ಅಂದ್ರೆ ನಾವು ಈಗ ನಾನು ಮೊದ್ಲೇ ಹೇಳ್ದಂಗೆ ಕ್ಲೋರೋಪೈರಿಫಾಸ್ 20 EC 10 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಿದ್ರೆ ಯಾವ್ದೇ ರೀತಿಯ ಹಾನಿ ಆಗಲ್ಲ. ಈಗ ನಿಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಈ ಬೇರು ಹುಳುವಿನ ನಿರ್ವಹಣೆಗೆ ರೈತರಿಗೆ ಏನಾದ್ರು ತರಬೇತಿ ಏನಾದ್ರೂ ಕೊಡ್ತೀರಾ? ಅವ್ರಿಗೆ ಮಾಹಿತಿ ಹೇಗ್ ಕೊಡ್ತೀರಾ? ಅವ್ರು ಯಾವಾಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು? ಹೌದು, ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಅಂದ್ರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಬೆಳೆಯನ್ನು ಬೆಳೀತಕ್ಕಂಥ ವಿಧಾನಗಳು, ಕೀಟ ಮತ್ತು ರೋಗ ನಿರ್ವಹಣೆ, ಹಾರ್ವೆಸ್ಟ್ ಮಾಡಿದಂತ ಇರ್ತಕ್ಕಂಥ ತಾಂತ್ರಿಕತೆಗಳು, ಹೀಗೆ ಕೃಷಿಗೆ ಸಂಬಂಧಿಸಿದ ಎಲ್ಲಾ ವಿಧದ ತರಬೇತಿಗಳನ್ನ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೊಡಲಾಗುತ್ತೆ. ನಾವು ಏನು ತರಬೇತಿಯನ್ನ ಮಾಡ್ತೀವಿ ಆಗ ನಾವು ಸಮೂಹ ಮಾಧ್ಯಮಗಳ ಮೂಲಕ, ನಿಮ್ಮ ರೇಡಿಯೋ ಮೂಲಕ, ಮತ್ತೆ ಪತ್ರಿಕೆಗಳಲ್ಲಿ ನಾವು ಪ್ರಕಟಣೆ ಕೊಡ್ತೀವಿ, ಮತ್ತೆ ಮೊಬೈಲ್ಗಳಲ್ಲಿ ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಸಹಿತ ಕೊಡ್ತೀವಿ, ಅದನ್ನ ನೋಡಿಕೊಂಡು ನಾವು ಬರಬಹುದು. ನಮ್ಮ ಮೈಸೂರು ಜಿಲ್ಲೆಯ ರೈತರಿಗೆ ಅಲ್ಲೇನೆ ಊಟ ಮತ್ತು ವಸತಿ ಸೌಲಭ್ಯದೊಂದಿಗೆ ಉಚಿತವಾದಂತ ತರಬೇತಿ ಇರುತ್ತೆ. ಮೈಸೂರು ಜಿಲ್ಲೆ ಅಲ್ಲದೆ ಇತರ ಜಿಲ್ಲೆಯ ರೈತರಿಗೆ ನಾವು ವಿನೂತನವಾಗಿ ಆನ್ಲೈನ್ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಏನು ಇವತ್ತಿನ ವಿಷಯ ಇದೆ, ಇದನ್ನ ಆಗ್ಲೇನೆ ನಾವು ಕಳೆದ ವಾರ ಆನ್ಲೈನ್ ಮೂಲಕ ಕಬ್ಬಿನಲ್ಲಿ ಮತ್ತೆ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಅನ್ನೋ ತರಬೇತಿನ ಆಗ್ಲೇ ಆಯೋಜನೆ ಮಾಡಿದ್ವಿ. ಇದನ್ನ ಆಫ್ಲೈನ್ ಅಲ್ಲೂ ಸಹಿತ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಮಾಧ್ಯಮಗಳಲ್ಲಿ ಪ್ರಕಟಣೆಗಳನ್ನ ನಾವು ಹೊರಡಿಸ್ತೇವೆ, ಅದನ್ನ ನೋಡಿಕೊಂಡು ರೈತರು ನಮ್ಮ ತರಬೇತಿ ಕೇಂದ್ರಕ್ಕೆ ಬರಬಹುದು. ಅದು ಏನ್ ಲಿಂಕ್ ಇದೆ ಅದನ್ನ ವಾಟ್ಸ್ಆಪ್ ಮೂಲಕ ಅವರುಗಳಿಗೆ ಕಳಿಸ್ತೀರಾ? ಹೌದು ಹೌದು ಹೌದು. ಶಿಲ್ಪಾ ಅವರೇ, ಇದುವರೆಗೂ ನೀವು ಕಬ್ಬಿನಲ್ಲಿ ಬೇರು ಹುಳುವಿನ ನಿರ್ವಹಣೆ ಹೇಗ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ, ಆದ್ರೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಮತ್ತೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ನಾವು ಯಾವಾಗ ಹೋಗ್ಬೇಕು, ಅದೆಲ್ಲ ಅವ್ರ ಮನಸ್ಸಿನಲ್ಲಿ ಪ್ರಶ್ನೆಗಳಿರುತ್ತೆ. ಅದಕ್ಕೆ